ಅವೆರಡು ಕರೆಕ್ಟ್ ಆಗಿದ್ರೆ ಅದು ಪ್ರತಿ ಬ್ಯಾಚಲ್ಲೂ ಸೇಮ್ ಇರ್ತದೆ. ಸೊ ಎಲ್ಲರಿಗೂ ಅದನ್ನ ನಾವು ಕೊಡಕ್ಕಾಗಲ್ಲ. ಆ ಟೆಕ್ನಾಲಜಿನ ಕೆಲವೊಬ್ರಿಗೆ ಮಾತ್ರ ನಾವು ಅದನ್ನ ಹೇಳ್ಕೊಡ್ತೀವಿ, ಎಲ್ಲರಿಗೂ ಹೇಳ್ಕೊಡಲ್ಲ. ಸೊ ಅವ್ರು ಕಲ್ತಿದ್ದಾರೆ, ಅವ್ರೀಗ ನಾನು ಬೇರೆದವ್ರಿಗೆ ಹೇಳಿ ಅಂತ ಹೇಳಿದಾಗ ಕಾಪಿ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ಇಬ್ರು ಅದೇ ಹೇಳಿದ್ರು ಅವ್ರು, ಇಬ್ರು ನಾವಿದ್ದೀವಿ, ಅವರೇ ಬೇರೆ ಮಾಡ್ತಾರೆ, ನಾನೇ ಬೇರೆ ಮಾಡ್ತೀನಿ ಅಂತ. ಯಾಕೆಂದ್ರೆ ಇಲ್ಲಿ ಮತ್ತೆ ಮಾರ್ಕೆಟಿಂಗ್ ಕಾನ್ಫ್ಲಿಕ್ಟ್ಸ್ ಆಗಬಾರ್ದು ಅಂತಂದ್ಬಿಟ್ಟು ಇವರಿಗೆ ಒಂದು ಸಾಮೇದನಿ ಮಾಡಿ ನವಣೆದವ್ರು ಮಾಡ್ತಾರೆ. ಸೊ ಆ ಪದಾರ್ಥಗಳು ಅವರಿಬ್ಬರದ್ದು ಬೇರೆ ಬೇರೆನೇ ಆಗಿರ್ತದೆ, ಅವಾಗ ಇಬ್ಬರ ಮಧ್ಯದಲ್ಲಿ ಕಾಂಪಿಟೇಷನ್ ಬರಲ್ಲ. ಅಲ್ಲ, ಇವರಿಬ್ಬರ ಮಧ್ಯೆ ಬರದಲ್ಲೇ ಇರ್ಬೋದು ಮೇಡಮ್, ಬೇರೆಯವರಿಂದ ಬರಬಹುದಲ್ಲ. ಟೆಕ್ನಾಲಜಿನ ಕಮರ್ಷಿಯಲೈಸೇಷನ್ ಮಾಡಿರ್ತೀವಲ್ಲ ಸರ್, ಅವ್ರಿಗೆ ಮಾತ್ರ ಕೊಡ್ತೀವಿ ನಾವು, ಬೇರೆ ಯಾರಿಗೂ ಕೊಡಲ್ಲ. ಸೊ ಅದಕ್ಕೆ ಪರ್ಚೇಸ್ ಮಾಡಬೇಕು. ಸೊ ನಾವು ಇತ್ತೀಚಿನ ದಿನಗಳಲ್ಲಿ ಅದು ಕಮರ್ಷಿಯಲೈಸೇಷನ್ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ಮೊದಲು ನಾವು ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಈಗ ಅವರಿಗೆ ಫ್ರೀ ಆಗಿ ಆ ಥರ ಟ್ರೈನಿಂಗ್ ಅಂದ್ರೆ ಇನ್ನು ಮುಂದೆ ನಿಮ್ಮಲ್ಲಿ ಬಂದು ಈ ತಾಂತ್ರಿಕತೆ ತಗೋಬೇಕು ಅಂದ್ರೆ ದುಡ್ಡು ಕೊಡ್ಬೇಕಾ? ಕೆಲವೊಂದು ಟೆಕ್ನಾಲಜಿಗಳು ಇದಾವಲ್ಲ ಸರ್, ಈಗ ನವಣೆ ಉಪ್ಮಾ ಆಗಿರ್ಬೋದು ಅಥವಾ ನವಣೆ ಬಿಸಿಬೇಳೆಬಾತ್ ಆಗಿರ್ಬೋದು, ಅವೆಲ್ಲ ಇನ್ಸ್ಟೆಂಟ್ ರೆಡಿ ಟು ಕುಕ್ ಪ್ರಾಡಕ್ಟ್ಸ್. ಸೊ ಅವನ್ನೆಲ್ಲ ಆಲ್ರೆಡಿ ನಾವು ಕಮರ್ಷಿಯಲೈಸೇಷನ್ ಮಾಡಿದ್ದೀವಿ, ಅದನ್ನ ಇಂತಿಷ್ಟು ಅಂತಂದ್ಬಿಟ್ಟು ದುಡ್ಡು ಕೊಟ್ಟು ಅವ್ರು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಆ ಟೆಕ್ನಾಲಜಿ ಅವ್ರಿಗಷ್ಟೇ ಗೊತ್ತಿರ್ತದೆ, ನಾವು ಅವ್ರಿಗೇನು ಮಾಡಿ ತೋರಿಸಿರ್ತೀವಿ, ಡೆಮೋ ಮಾಡಿರ್ತೀವಿ, ನಮಗೆ ಅವ್ರಿಗೆ ಅಷ್ಟೇ ಗೊತ್ತಿರ್ತದೆ. ಸೊ ಅದು ಬೇರೆದವ್ರಿಗೆ ಗೊತ್ತಿರಲ್ಲ. ಈಗ ಅಂತ ಅನೇಕ ಪದಾರ್ಥಗಳು ಈಗ ಮಾರ್ಕೆಟಿಗೆ ಬಂದಿದ್ದಾವೆ. ಸೊ ಅಂದ್ರೆ ಈಗ ಪ್ರೈವೇಟೈಸೇಷನ್ ಅಂದ್ರೆ ಪ್ರೈವೇಟ್ ಕಂಪ್ನಿಗಳನ್ನ ನಾವು ಕಟ್ಟಕ್ಕಾಗಲ್ಲ. ಸೊ ಹಾಗಾಗಿ ದಿನ ಒಂದೊಂದು ಹೊಸ ಪ್ರಾಡಕ್ಟ್ಸ್ಗಳು ಅಂದ್ರೆ ಮಿಲೆಟ್ಸ್ ಅಲ್ಲಿ ಬರ್ತಾ ಇದೆ. ಅಂದ್ರೆ ಈಗ ಗ್ರಾಮೀಣ ಮಟ್ಟದಲ್ಲಿ ಈ ತರ ಹೆಣ್ಮಕ್ಳು ಸೇರ್ಕೊಂಡು ಏನ್ ಮಾಡ್ತಾರೆ, ಇವರು ಮಾರುಕಟ್ಟೆಯಲ್ಲಿ ಆ ತರಹ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆ ಪೈಪೋಟಿ ನಿಲ್ಬಹುದು, ನಡೆಸಬಹುದು ಅಂತ ಅನ್ಸುತ್ತೆ ತಮ್ಗೆ? ಕಷ್ಟ ಇದೆ, ಬಟ್ ಅದಕ್ಕೆ ಅದರಲ್ಲಿ ಕೆಲವೊಂದು ಮಾರ್ಪಾಡನ ಅವ್ರು ಹೇಳಿದ್ರು ಲೇಬಲಿಂಗ್ ಬಗ್ಗೆ, ಇದ್ರ ಬಗ್ಗೆ. ಯಾಕೆಂದ್ರೆ ನಮ್ಮ ಇಲ್ಲಿ ಸ್ಥಳೀಯವಾಗಿ ಏನ್ ಮಾಡ್ತೀವಿ ಅದಕ್ಕೆ ಲೇಬಲ್ಗಳಿರಲ್ಲ, ಸರಿಯಾದ ಇದು ಪ್ಯಾಕೇಜಿಂಗ್ ಕವರ್ಸ್ಗಳಿರಲ್ಲ. ಸೊ ಇವರು ಆ ತರ ಒಂದು ಏನು ಅವ್ರದೇ ಆದಂತಹ ಒಂದು ಬ್ರ್ಯಾಂಡು ಮತ್ತೆ ಆ ಲೇಬಲ್ ಮಾಡ್ಕೊಂಡಿದ್ದೆ ಆದರೆ ಖಂಡಿತ ಅದ್ರ ಜೊತೆ ಪೈಪೋಟಿಗೆ ಇಳಿಬಹುದು. ಬಟ್ ಇದು ಸ್ಮಾಲ್ ಸ್ಕೇಲ್ ಆಗಿರೋದ್ರಿಂದ ಕಷ್ಟ ಆಗುತ್ತೆ. ನಿಮ್ಗೇನು ಅನ್ಸುತ್ತೆ ಸಾಕಮ್ಮನವ್ರೆ? ನಮಗೆ ಕಷ್ಟ ಅನಿಸ್ತಾ ಇಲ್ಲ ಸರ್, ನಮ್ಗೆ ಯಾಕೆಂದ್ರೆ ಅವರಲ್ಲಿ ನಾವು ಪೈಪೋಟಿ ಇದೀವಿ ಆಲ್ರೆಡಿ, ಆಲ್ರೆಡಿ ಪೈಪೋಟಿ ಇದೀವಿ. ಯಾಕೆಂದ್ರೆ ಅದು ನಾವಾಗಿ ನಾವು ಪೈಪೋಟಿ ಹೋಗಿಲ್ಲ, ಜನರುಗಳ ನಮ್ಮನ್ನ ಅವರನ್ನ ನಮ್ಮನ್ನ ಇದು ಮೀರಿಸ್ತಾ ಇದ್ದಾರೆ ಸರ್. ಯಾಕೆಂದ್ರೆ ಅವರು ನಾವು ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ, ಪ್ಯಾಕಿಂಗ್ ಮಾಡ್ಕೊಂಡಿದ್ದಾರೆ, ಅವ್ರು ಇಟ್ಟಿರ್ತಾರೆ, ದೊಡ್ಡ ದೊಡ್ಡ ಕಂಪ್ನಿಗಳು ಇರ್ತಾರೆ. ಆದರೆ ಅವ್ರನ್ನ ಬಿಟ್ಟು ನಮ್ಮ ಹತ್ರ ಬರ್ತಾರೆ. ಯಾಕೆಂದರೆ ನಾವು ಜಾಸ್ತಿ ಪ್ಯಾಕಿಂಗ್ ಮಾಡಲ್ಲ. ನಾವು ಪ್ಯಾಕಿಂಗ್ ಅಂದರೆ ಅದು ಎಷ್ಟು ದಿನ ಆಗಿರುತ್ತೋ ಏನಿರುತ್ತೋ ಅನ್ನೋ, ಸ್ವಲ್ಪ ಜನಗಳಿವಾಗ ತುಂಬ ಬುದ್ಧಿವಂತರಿದ್ದಾರೆ. ಪ್ಯಾಕಿಂಗು ತಿಂಗಳಾರ್ಗಟ್ಟಲೆ ಆಗಿರುತ್ತೆ, 6 ತಿಂಗಳಾಗಿರುತ್ತೆ, ನಾವು ನೋಡೆಲ್ಲ ತೊಗೊತೀವಿ. ಇವರು ಮತ್ತೆ ಅಲ್ಲೇ ಟೇಸ್ಟ್ ಕೊಡ್ತಾರೆ, ಮತ್ತು ಅಲ್ಲೇ ನಮ್ಗೆ ಎಷ್ಟು ಗ್ರಾಮ್ ಬೇಕು ಅಷ್ಟು ಗ್ರಾಮ್ ತೂಕ ಮಾಡಿಕೊಡ್ತಾರೆ. ನಮ್ದೆಲ್ಲ ಪ್ಲಾಸ್ಟಿಕ್ ಇಲ್ಲ ಸರ್, ಎಲ್ಲ ಸ್ಟೀಲ್ ಬಾಕ್ಸಲ್ಲಿ ತೊಗೊಂಡೋಗ್ತೀವಿ, ನಮ್ದೆಲ್ಲ ಕಾಟನ್ದು ಕವರ್ಸ್ಗಳಿಗೆ ಹಾಕ್ಕೊಡ್ತೀವಿ. ಅದನ್ನು ನೋಡ್ತಾರೆ ಅವರು. ಇದು ಅದಲ್ಲದೆ ರೈತ ಮಹಿಳೆಯರು ಮಹಿಳೆಯರು ಮಾಡ್ಕೊ ಬಂದಿದ್ದಾರೆ ಅಂದರೆ ಇವ್ರು ಯಾವುದೂ ಮೋಸ ಮಾಡಲ್ಲ, ರೈತ ಮಹಿಳೆಯರು. ಅದು ಹಂಗಾಗಿ ಅವರಲ್ಲೇ ಮಾಡಿ ನಮಗೆ ಬಿಸಿ ತಿನ್ ಕೊಡ್ತಾರೆ ಅಂತೇಳಿ ಜನಗಳು ನಂಬಿದ್ದಾರೆ. ಆ ನಂಬಿಕೆ ನಾವು ಉಳಿಸ್ಕೊಂತಾ ಇದೀವಿ. ಆಯ್ತಮ್ಮ, ನೀವು ಮಾಲ್ಗಳಿಗೆ ಹೋದ್ರೆ ಅಲ್ಲೆಲ್ಲೋ ಹೋದ್ರೆ ಈ ತರ ಎಲ್ಲ ಮಾಡಬಹುದು, ಎಲ್ಲೂ ಇಲ್ಲ ಕುತ್ಕೊಂಡೇ ಮಾರ್ತೀನಿ ಅಂದ್ರೆ ಏನ್ ಮಾಡ್ಬೇಕು ಸರ್? ನಾವು ಕುತ್ಕೊಂಡೇ ಮಾರ್ತೀನಿ, ಅದೇ ಮೆಥಡ್ ಅಲ್ಲಿ ಮಾರ್ತೀವಿ ಸರ್. ಬರ್ತಾರೆ ಸರ್, ನಮ್ಗೆ ರೆಗ್ಯುಲರ್ ಸುಮಾರು ಇದಾರೆ. ಅಂಗಡಿ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ನಾವು ಅಂದ್ರೆ ಪ್ರತಿ ಭಾನುವಾರ ನಮ್ಗೆ ಸಾವಯವ ಸಂತೆ ಅಂತ ನಮ್ಮ ಅಂಡೇದಳ್ಳಿ ಡಿಸ್ಟ್ರಿಕ್ಟ್ ಆಫೀಸ್ ಹತ್ರ ಮಾಡ್ತೀವಿ, ತೋಟಗಾರಿಕೆ ಇಲಾಖೆ. ಪ್ರತಿ ಭಾನುವಾರ 3:30 to 7:30 ತನಕ ನಾವು ಫುಲ್ ಸಾವಯವ ತರಕಾರಿ ಸೊಪ್ಪು ಎಲ್ಲ ಬೆಳೆಯ ಎಲ್ಲ ರೈತರು ಅಲ್ಲಿ ಬಂದು ನಾವು ಪ್ರತಿ ಭಾನುವಾರ ಹಾಕೋತೀವಿ. 3:30 to 7:30 ನಾವು ಇರ್ತೀವಿ. ಅಲ್ಲಿ ನಾವೊಂದು ಒಂದು ವೇದಿಕೆ ಮಾಡ್ಕೊಂಡಿದ್ದೀವಿ. ಯಾಕೆ ಜನಗಳಿಗೆ ವಾರಕ್ಕೊಂದ್ಸಲ ನಾವು ವಾರಕ್ಕೆ ತರಕಾರಿ ತಿಂಡಿ ಹಣ್ಣುಗಳು ಕೊಡಬೇಕು ಅಂತ ನಾವು ಮಂಡ್ಯ ಆರ್ಗ್ಯಾನಿಕಲ್ಲಿ ಮಧು ಚಂದನ್ ಅಂತವರು ಅವರು ನಮಗೆ ಆ ಥರ ವೇದಿಕೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಅಲ್ಲಿ ಮಾರ್ತೀವಿ, ಪ್ರತಿ ಭಾನುವಾರ ನಾವು ಅಲ್ಲಿ ಮಾರ್ತೀವಿ. ಅದು ಬಿಟ್ರೆ ಹಿಂಗೆ ಮೇಳಗಳಿಗೆ ಹೋಗ್ತೀವಿ, ಮನೆಗೆ ಆರ್ಡ್ರ್ ಬರುತ್ತೆ. ಅಂದರೆ ಬೇರೆ ಈ ಅಂಗಡಿಗಳಿರ್ತಾವಲ್ಲ ಅವ್ರಿಗೂ ಮಾರಾಟಕ್ಕೆ ಕೊಡ್ತೀರಾ? ಇಲ್ಲ ಅಂದರೆ ಕೊಡ್ತೀವಿ, ಕೇಳ ಎಷ್ಟೊಂದು 3-4 ಅಂಗಡಿಗಳು ಮಾತ್ರ ತೊಗೊಂತಿದ್ದಾರೆ, ಅವ್ರಿಗೂ ಕೊಡ್ತಾ ಇದ್ದೀವಿ ಮಾರಾಟಕ್ಕೆ. ಯಾವ ಅಂಗಡಿಗಳಲ್ಲಿ ಒಬ್ಬರೊಬ್ರಿಗೆ ಗೊತ್ತಾಗಿ ಒಬ್ಬಟ್ಟುಗೆ ಬೇಕರಿಗಳಲ್ಲಿ ಭಟ್ರುಗಳು ಗೊತ್ತಾಗುತ್ತೆ, ಆ ಭಟ್ರುಗಳು ಒಬ್ಬಟ್ಟು ಹೇಳ್ತಾರೆ ನಿಮ್ಮ ಒಬ್ಬಟ್ಟು ತುಂಬ ಚೆನ್ನಾಗಿದೆ ಅಂತ. ಒಂದ್ಸಲ ಒಬ್ಬಟ್ಟು ಕೊಟ್ಟರೆ ಕಾರ್ಯಕ್ರಮಕ್ಕೆ ಅದು ಒಂದು 10 ಜನ ತಿಂದವರು 100 ಜನ ತಿಂದರೆ 10 ಜನವರೆಗೂ ಇಷ್ಟ ಆಗಿರುತ್ತೆ. ಮತ್ತು ಅವ್ರ ಫೋನ್ ನಂಬರ್ ತೊಗೊಂಡು ಅವ್ರವ್ರ ಫಂಕ್ಷನ್ಗಳಿಗೆ ಹೇಳ್ತಾ ಇದ್ದಾರೆ ಸರ್. ನೀವು ಮಾಡೋ ಟೆಕ್ನಿಕ್ ಎಲ್ಲ ಯಾರಿಗೂ ಹೇಳ್ಕೊಡಲ್ಲ ನೀವು? ಇಲ್ಲ ಸರ್, ಹೇಳ್ತೀವಿ, ಇದು ಮಾಡಿ ಅಂತ ಹೇಳ್ತೀವಿ ಸರ್, ಆದರೆ ಅವರು ಅಷ್ಟು ನಮ್ಮಷ್ಟು ಶ್ರಮ ತಗೊಳ್ಳಲ್ಲ ಸರ್. ಅಲ್ಲಮ್ಮ, ಯಾವುದೋ ಹೆಣ್ಮಕ್ಳು ಈ ಮಾತು ಕೇಳಿ ಬರ್ತಾರೆ, ಪರವಾಗಿಲ್ಲ ಸಾಕಮ್ಮನವ್ರು ಹೆಂಗ್ ಮಾಡ್ತಿದ್ದಾರೆ ನೋಡೋಣ ಅಂತ ಕೇಳಿದ್ರೆ ನೀವು ತೋರಿಸ್ತೀರಾ ಎಲ್ಲದನ್ನು? ತೋರಿಸ್ತೀವಿ ಸರ್. ತೋರಿಸ್ತೀವಿ ಅಲ್ವಾ? ಓಕೆ, ಈಗ ನೀವು ಮಾಡುವಂತ ಉತ್ಪನ್ನಗಳನ್ನ ನೀವು ತಿಂತೀರಾ? ತಿಂತೀವಿ ಸರ್, ಬಳಸ್ತೀವಿ ನಾವು ಅದನ್ನೇ ಬಳಸೋದು ಸರ್. ಊಟದಿಂದ ಸ್ನಾಕ್ಸ್ ವರ್ಗು ನಾವು ಅದನ್ನೇ ಬೆಳೆಸ್ತೀವಿ. ಏನೇನು ಮಾಡ್ತೀರಾ ಮನೆಯಲ್ಲಿ ಸಿರಿಧಾನ್ಯಗಳಿಂದ? ನಾವು ಬಿಸಿಬೇಳೆ ಬಾತ್ ಮಾಡ್ತೀವಿ, ಅನ್ನ ಮಾಡ್ತೀವಿ, ಮತ್ತೆ ಉಪ್ಪಿಟ್ಟು, ದೋಸೆ, ಇಡ್ಲಿ ಈ ಥರದ್ದೆಲ್ಲ ಮಾಡ್ತೀವಿ. ಸ್ನಾಕ್ಸ್ ಅಲ್ಲಿ ಈ ಥರ ಐಟಮ್ ಎಲ್ಲ ಮಾಡಿಕೊಂಡು ಸ್ನಾಕ್ಸ್ ಸಿರಿಧಾನ್ಯದೇ ಸ್ನಾಕ್ಸ್ ಮಾಡ್ಕೊಂಡು. ಅಕ್ಕಿ ಗೋಧಿ ಎಲ್ಲ ಬಳಸೋದು ಬಿಟ್ಟೇ ಬಿಟ್ಟಿದ್ದೀರಾ ಸರ್? ಬಳಸ್ತೀವಿ, ಅಂದ್ರೆ ಸ್ವಲ್ಪ ಕಡಿಮೆ ಅದು. ಅಕ್ಕಿ ಗೋಧಿ ಬಳಸ್ತೀವಿ, ರಾಗಿ ಪ್ರತಿದಿನ ರಾಗಿ ಬಳಸೇ ಬಳಸ್ತೀವಿ. ಮನೆಯವ್ರಿಗೆ ಮುದ್ದೆ ಬೇಕು, ಅದರಲ್ಲಿ ಲಡ್ಡು ಮಾಡ್ತೀವಿ. ಆ ಥರ ಈಗ ಶುಗರ್ನವರು ಬೇರೆಯವರು ಮನೆಗಳಲ್ಲಿ ಬೇರೆದ ಶುಗರ್ನವ್ರಿಗೆ ಏನು ತಿನ್ನಿಸ್ಕೊಡಲ್ಲ. ಈಗ ನಾವು ಮಾಡೋ ತಿಂಡಿಗಳಲ್ಲಿ ಶುಗರ್ನವರು ತಿನ್ಬೋದು, ಅವ್ರು ಏನು ಆಸೆ ಪಡ್ತಾರೆ. ಈಗ ರವೆ ಸಾಮ್ಯದು ರವೆ ಉಂಡೆ ಹಾಕಿರೋ ರವೆ ಉಂಡೆ ತಿನ್ಬೇಕು ಅಂದವ್ರಿಗೆ ಮನೇಲಿ ಕೊಡಲ್ಲ, ಸಕ್ಕರೆ ಬಳಸಿದ್ದಾರೆ ಅದು ಬಳಸಿದ್ದಾರೆ ನೀವು ಶುಗರ್ ಇದೆ ತಿನ್ಬೇಡ ಅಂತಾರೆ. ನಾವು ಮಾಡೋ ಲಡ್ಡಲ್ಲಿ ಶುಗರ್ನವರು ತಿನ್ಬೋದು. ನೋಡಿದ್ರ ಅಲ್ಲಮ್ಮ, ನೀವು ವಯಸ್ಸಾದವ್ರು ತಿನ್ಕತ್ತೀರಿ, ಮಕ್ಕಳು ತಿಂತಾವ? ಮಕ್ಕಳು ತಿಂತಾರೆ ಸರ್, ಮಕ್ಕಳೆಲ್ಲ ಫುಲ್ ಅದಕ್ಕೆ ರೆಡಿ ಆಗಿದ್ದಾರೆ. ಹೌದು, ಮಕ್ಕಳಿಗೆ ಏನು ವಿಶೇಷವಾದ ಪದಾರ್ಥ ಮಾಡ್ತೀರಿ? ಮಕ್ಕಳಿಗೆ ವಿಶೇಷವಾದದ್ದು ಅಂತಂದ್ರೆ ಅವರಿಗೆ ನವಣೆಯಿಂದ ಮಾಡೋ ಒಬ್ಬಟ್ಟು ವಿಶೇಷ ಆಗಿರುತ್ತೆ, ಮತ್ತೆ ಮಿಕ್ಸರ್ ವಿಶೇಷವಾಗಿದೆ ಸರ್. ಖಾರ ಮಿಕ್ಸರ್? ಖಾರ ಮಿಕ್ಸರ್. ಏನೇನು ಹಾಕ್ತಿರೋದಕ್ಕೆ? ಅದಕ್ಕೆ ನಾವು ಸಾಮಾನ್ಯ ಹಿಟ್ಟು ಮಾಡ್ಕೊಂಡಿರ್ತೀವಿ, ಅದಕ್ಕೆ ಉಪ್ಪು ಮತ್ತೆ ಅದು ಬೇಕಾದಷ್ಟು ಖಾರ ನೀರಾಗಿ ಕಲಸಿ ನಾವು ಡೈರೆಕ್ಟ್ ಎಣ್ಣೆಲ್ಲೇ ನಾವು ಕರೆದು ಅದಕ್ಕೆ ಮತ್ತೆ ಕರಿಬೇವು, ಕಡಲೆ ಬೀಜ, ಹುರುಗಡಲೆ ಅದನ್ನ ಹಾಕಿ ನಾವು ಫ್ರೈ ಮಾಡಿ ಅದನ್ನ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್. ಸಂಜೆ ಹೊತ್ತು ಕೊಟ್ಬಿಟ್ರೆ ಕರಮ್ ಕುರು ಅಂತ ಮನೆಯವ್ರಿಗೆ ಅದೇ ತಗೊಂಡ್ ಬಂದ ತಕ್ಷಣ ಕೊಡ್ಬೇಕು ಸರ್ ಕಾಫಿ ಜೊತೆಗೆ. ಸ್ನಾಕ್ಸ್ ತುಂಬಾ ಇಷ್ಟಪಟ್ಟು ನಾನು ಯಾವ ನೆಂಟ್ರು ಮನೆಗೆ ಯಾರು ನೆಂಟ್ರು ಬಂದ್ರು ನಾವು ಅದನ್ನೇ ಕೊಡ್ತೀವಿ, ತುಂಬಾ ಖುಷಿಯಿಂದ ತಿಂದು ಹೋಗ್ತಾರೆ ಸರ್, ತುಂಬಾ ಚೆನ್ನಾಗಿದೆ. ಅಂದ್ರೆ ಕೇವಲ ಅನ್ನ ತಿನ್ನಿ ಗಂಜಿ ಮಾಡ್ಕೊಂಡು ಕುಡೀರಿ ಅಂತಂದ್ರೆ ಜನ ತಿನ್ನೋರು, ಈ ತರ ಎಲ್ಲ ಮಾಡ್ಕೊಟ್ರೆ ತಿಂತಾರೆ ಅಲ್ವಾ ಕಮಲಾಬಾಯಿ ಅವರು? ಹೌದು ಸರ್, ಅಂದ್ರೆ ವರೈಟಿ ಕೇಳ್ತಾರೆ ಜನ ಈಗ, ಯಾಕಂದ್ರೆ ಬೇರೆ ಪದಾರ್ಥಗಳಲ್ಲಿ ಎಲ್ಲ ವರೈಟಿ ಇದೆಯಲ್ಲ, ಸೊ ಸಿರಿಧಾನ್ಯಗಳಲ್ಲೂ ಆ ತರ ವರೈಟಿ ಇದ್ರೆ ಖಂಡಿತ ಅದನ್ನು ಸ್ವೀಕಾರ ಮಾಡ್ತಾರೆ ಗ್ರಾಹಕರು ಅಂತ ಅನ್ಕೊಂಡಿದ್ದೀನಿ. ಮುಂದಿನ ದಿನದಲ್ಲಿ ಬಿಸಿಬೇಳೆ ಬಾತ್ ಮಿಕ್ಸು, ಉಪ್ಪಿಟ್ಟು ಮಿಕ್ಸು ಆ ತರದೆಲ್ಲ ಮಾಡೋ ಉದ್ದೇಶ ಇದೆಯಾ? ಮಾಡೋದು ಮಾಡ್ತಾ ಇದೀವಿ ಆಲ್ರೆಡಿ, ಇನ್ನೂ ಇದೆ. ನಾವೀಗ ಯಾವ್ದಾದ್ರು ಸಣ್ಣ ಪುಟ್ಟ ಪಕ್ಷಗಳಿಗೆ ನಮ್ಮ ಕೇಟರಿಂದ ನೋಡಿ ಕೇಳಿದ್ದಾರೆ, ನಾನು ಈಗ ಸರಿದಾನೆ ಬಳಸೇ ನಾನು ಮಾಡ್ಕೊಡ್ತಾ ಇದ್ದೀನಿ, ಅವ್ರ ಅಕ್ಕಿಲಿ ಕೇಳ್ತಾ ಇದ್ದಾರೆ ಅಕ್ಕಿ ಕೇಳ್ತಾ ಇದ್ದಾರೆ ಅಂತ ನಾವು ಅಕ್ಕಿಲೇ ಮಾಡ್ಕೊಡ್ತಾ ಇಲ್ಲ. ನಾನು ಸಿರಿಧಾನ್ಯ ಬಳಸಿ ಅವ್ರಿಗೆ ಬಿಸಿಬೇಳೆ ಬಾತು ಪಾಯಸ ನಾನು ಕೊಡ್ತಾ ಇದ್ದೀನಿ, ಅದನ್ನ ತಿಂದವರು ಇದು ಯಾವ ರೀತಿ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ ಅಕ್ಕಿನ ನುಚ್ಚ ಅಂತ ಕೇಳ್ತಿದ್ದಾರೆ. ಅವಾಗ ನಾನು ಹೇಳಿದ್ದೀನಿ ನಿಮಗೆ ಗೊತ್ತಿಲ್ಲದಂಗೆ ನಾನು ಮಾಡ್ಕೊಟ್ಟಿದ್ದೀನಿ, ಅದು ಎಲ್ಲರಿಗೂ ಬಳಸಲಿ ಅಂತ, ಚೆನ್ನಾಗಿದೆಯಾ ನೆಕ್ಸ್ಟು ನೀವು ಮಾಡಬೇಕು ಅಂದರೆ ನಿಮ್ಮ ಫಂಕ್ಷನ್ಗಳಲ್ಲಿ ಈ ಥರನೇ ಮಾಡಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿದ್ರ ಮತ್ಸ್ಯತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯತರಂಗ. ಬಂಗಡಿ ಮೀನು ಬಳುಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ಮೀನು ಕೃಷಿ ಮಾಡಬೇಕೇ? ಹಾಗಾದರೆ ತಪ್ಪದೆ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯತರಂಗ. ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತಿಮವಾಗಿ ಕಮಲಾಬಾಯಿ ಅವರೇ? ಅಂತಿಮವಾಗಿ, ಸಿರಿಧಾನ್ಯಗಳು ಪೋಷಕಾಂಶಗಳಿಂದ ಸಮೃದ್ಧವಾಗಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಸೊ ಇದರಲ್ಲಿ ಅನೇಕ ಪದಾರ್ಥಗಳನ್ನು ಮಾಡಿ ಅದು ದಿನನಿತ್ಯ ಆಹಾರದಲ್ಲಿ ಉಪಯೋಗ ಮಾಡಿದರೆ ಖಂಡಿತ ಅನೇಕ ಕಾಯಿಲೆಗಳಿಂದ, ಉದಾಹರಣೆಗೆ ಹೇಳೋದಾದರೆ ಡಯಾಬಿಟಿಕ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಅವ್ರ ನಿಯಂತ್ರಣದಲ್ಲಿ ಇಡ್ಬೋದು, ಮತ್ತು ಬರದಂಗೆ ಅದನ್ನು ನಾವು ನೋಡ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಸಮತೋಲನ ಆಹಾರದ ಕೂಡ ಮುಖ್ಯ ಆಗಿರ್ತದೆ. ಆಹಾರದಲ್ಲಿ ಸಮತೋಲನತೆ ಕೊರತೆ ಆದರೆ ನಮ್ಮಲ್ಲಿ ಅನೇಕ ಪೋಷಕಾಂಶಗಳ ಕೊರತೆ ಆಗುತ್ತೆ, ಹಾಗೆ ನಾವು ಕಾಯಿಲೆಗೆ ತುತ್ತಾಗುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆಹಾರದಲ್ಲಿ ನಾವು ಹೇಳ್ತೀವಿ, ಒಂದು ತಟ್ಟೆನಲ್ಲಿ ಅರ್ಧ ಭಾಗ ಹಣ್ಣು ತರಕಾರಿಗಳಿರಬೇಕು, ಇನ್ನು ಅರ್ಧ ಭಾಗದಲ್ಲಿ ಸಿರಿಧಾನ್ಯಗಳು, ಇತರೆ ಧಾನ್ಯಗಳು, ಕಾಳುಗಳು ಮತ್ತು ಹಾಲಿನ ಉತ್ಪನ್ನಗಳು, ಮೀನು, ಮೊಟ್ಟೆ, ಮಾಂಸ, ಕೊಬ್ಬಿನ ಅಂಶ, ಸಕ್ಕರೆ ಅಂಶ ಇರಬೇಕು ಅಂತ ಹೇಳ್ತೀವಿ. ಹಾಗಾಗಿ ಸೊ ಆರೋಗ್ಯ ತುಂಬಾ ಮುಖ್ಯ, ಕಳೆದು ಹೋದ ಮೇಲೆ ನಾವು ಹುಡುಕೋದ್ರಲ್ಲಿ ಅರ್ಥ ಇಲ್ಲ. ಆರೋಗ್ಯ ಇದ್ದಾಗಲೇ, ನೆಟ್ಟಿಗಿದ್ದಾಗಲೇ ನೀವೆಲ್ಲ ನೀಟಾಗಿ ಅದನ್ನು ಬೆಳೆದು ಬಳಸಿ ಅದರ ಸದುಪಯೋಗ ಪಡ್ಕೊಂಡ್ರೆ ಮನುಷ್ಯ ಆರೋಗ್ಯವಾಗಿರ್ತಾನೆ ಹಾಗೂ ಸಮೃದ್ಧವಾಗಿರ್ತಾನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಾಕಮ್ಮನವರ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದೆ? ಹೇಳಿದೆ ಸರ್, 8095612670. ಇನ್ನೊಂದ್ಸರಿ ಹೇಳ್ತೀರಾ? 8095612670. ಇನ್ನೊಂದ್ಸರಿ ಹೇಳ್ಬಿಡಿ. 8095612670. ತಮ್ಮದು ಡಾಕ್ಟರ್ ಕಮಲಾಬಾಯಿ ಕೂಡಗಿ ಅವರೇ. 8618269097. ಇನ್ನೊಮ್ಮೆ. 8618269097. ಇನ್ನೊಂದ್ಸರಿ ಹೇಳ್ಬಿಡಿ. 8618269097. ಒಳ್ಳೆಯದು ಡಾಕ್ಟರ್ ಕಮಲಾಬಾಯಿ ಕೂಡಗಿಯವರೇ ಹಾಗೂ ಸಾಕಮ್ಮನವರೆ. ಭವಿಷ್ಯದ ಸ್ಮಾರ್ಟ್ ಫುಡ್ ಸಿರಿಧಾನ್ಯಗಳು ಮತ್ತು ಅದರ ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ಒಳ್ಳೆಯದು. 8618 ಇನ್ನೊಂದ್ಸರಿ ಹೇಳ್ತೀರಾ? 8095612670. ಇನ್ನೊಂದ್ಸರಿ ಹೇಳ್ಬಿಡಿ. 8095612670. ತಮ್ಮದು ಡಾಕ್ಟರ್ ಕಮಲಾಬಾಯಿ ಕೂಡಗಿಯವರೇ. 8618269097. ಇನ್ನೊಮ್ಮೆ. 8618269097. ಇನ್ನೊಂದ್ಸರಿ ಹೇಳ್ಬಿಡಿ. 8618269097. ಇನ್ನೊಂದ್ಸರಿ ಹೇಳ್ತೀರಾ? 8095612670. ಇನ್ನೊಂದ್ಸರಿ ಹೇಳ್ಬಿಡಿ. 8095612670. ತಮ್ಮದು ಡಾಕ್ಟರ್ ಕಮಲಾಬಾಯಿ ಕೂಡಗಿಯವರೇ. 8618269097. ಇನ್ನೊಮ್ಮೆ. 8618269097. ಇನ್ನೊಂದ್ಸರಿ ಹೇಳ್ಬಿಡಿ. 8618262670. ಇನ್ನೊಂದ್ಸರಿ ಹೇಳ್ತೀರಾ? 8095612670. ಇನ್ನೊಂದ್ಸರಿ ಹೇಳ್ಬಿಡಿ. 8095612670. ತಮ್ಮದು ಡಾಕ್ಟರ್ ಕಮಲಾಬಾಯಿ ಕೂಡಗಿಯವರೇ. 8618269097. ಇನ್ನೊಮ್ಮೆ. 8618269097. ಇನ್ನೊಂದ್ಸರಿ ಹೇಳ್ಬಿಡಿ. 8618269097. ಇನ್ನೊಂದ್ಸರಿ ಹೇಳ್ತೀರಾ? 8095612670. ಇನ್ನೊಂದ್ಸರಿ ಹೇಳ್ಬಿಡಿ. 8095612670. ತಮ್ಮದು ಡಾಕ್ಟರ್ ಕಮಲಾಬಾಯಿ ಕೂಡಗಿಯವರೇ. 8618269097. ಇನ್ನೊಮ್ಮೆ. 8618269097. ಇನ್ನೊಂದ್ಸರಿ ಹೇಳ್ಬಿಡಿ. 8618269097. ಇನ್ನೊಂದ್ಸರಿ ಹೇಳ್ತೀರಾ? 8095612670. ಇನ್ನೊಂದ್ಸರಿ ಹೇಳ್ಬಿಡಿ. 8095612670. ತಮ್ಮದು ಡಾಕ್ಟರ್ ಕಮಲಾಬಾಯಿ ಕೂಡಗಿಯವರೇ. 8618269097. ಇನ್ನೊಮ್ಮೆ. 8618269097. ಇನ್ನೊಂದ್ಸರಿ ಹೇಳ್ಬಿಡಿ. 8618269097. ಇನ್ನೊಂದ್ಸರಿ ಹೇಳ್ತೀರಾ? 8095612670. ಇನ್ನೊಂದ್ಸರಿ ಹೇಳ್ಬಿಡಿ. 8095612670. ತಮ್ಮದು ಡಾಕ್ಟರ್ ಕಮಲಾಬಾಯಿ ಕೂಡಗಿಯವರೇ. 8618269097. ಇನ್ನೊಮ್ಮೆ. 8618269097. ಇನ್ನೊಂದ್ಸರಿ. 8618269097. ಇನ್ನೊಂದ್ಸರಿ ಹೇಳ್ತೀರಾ? 8095612670. ಇನ್ನೊಂದ್ಸರಿ ಹೇಳ್ಬಿಡಿ. 8095612670. ತಮ್ಮದು ಡಾಕ್ಟರ್ ಕಮಲಾಬಾಯಿ ಕೂಡಗಿಯವರೇ 8618269097. ಇನ್ನೊಮ್ಮೆ 8618269027. ಇನ್ನೊಂದು ಸರಿ ಹೇಳ್ತೀರಾ? 8095612670. ಇನ್ನೂ ಒಂದು ಸರಿ ಹೇಳ್ಬಿಡಿ. 8095612670. ತಮ್ಮದು ಡಾಕ್ಟರ್ ಕಮಲಾಬಾಯಿ ಕೂಡಗಿಯವರೇ 8618269097. ಇನ್ನೊಮ್ಮೆ 8618269097.